ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಇನ್ ದಿಸ್ ಸೆಷನ್ ವಿಲ್ ಬಿ ಲಾಂಚಿಂಗ್ ಅ ವೆರಿ ಅಂಬಿಷಿಯಸ್ ಫ್ಲಾಗ್ಶಿಪ್ ಪ್ರೋಗ್ರಾಮ್ ವಿಚ್ ಇಸ್ ಆಲ್ರೆಡಿ ದೇರ್ ಕಾಲ್ಡ್ ಇನಾಮ್. ನೌ ಇಟ್ ಇಸ್ ಬಿಕಮಿಂಗ್ ಅ ಪ್ಲಾಟ್ಫಾರ್ಮ್ ಆಫ್ ಪ್ಲಾಟ್ಫಾರ್ಮ್ಸ್ ವಿತ್ ದ ಪ್ರೈವೇಟ್ ಸರ್ವಿಸ್ ಪ್ರೊವೈಡರ್ಸ್ ಕನೆಕ್ಟೆಡ್. ಸೊ ದಟ್ ವಿಲ್ ಬಿ ಲಾಂಚ್ಡ್. ವಿಲ್ ಆಲ್ಸೋ ಬಿ ಪ್ರೊವೈಡಿಂಗ್ ಇಕ್ವಿಟಿ ಗ್ರಾಂಟ್ ಟು ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್. ದ 10,000 ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ಸ್ ಇಸ್ ಅ ವೆರಿ ಅಂಬಿಷಿಯಸ್ ಸ್ಕೀಮ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ. ವಿ ಹ್ಯಾವ್ ಲಿಸ್ಟೆಡ್ 11 ಥೀಮ್ಸ್, ಕ್ರಿಟಿಕಲ್ ಥೀಮ್ಸ್ ವಿಚ್ ವಿ ನೀಡ್ ಟು ಇಂಟರಾಕ್ಟ್ ವಿತ್ ದಿ ಸ್ಟೇಟ್ಸ್ ಅಂಡ್ ಟೇಕ್ ಫೀಡ್ಬ್ಯಾಕ್. ದೀಸ್ ರೇಂಜ್ ಫ್ರಾಮ್ ದಿ ಇಶ್ಯೂ ಆಫ್ ರಿಲೀಸ್ ಆಫ್ ಫಂಡ್ಸ್, ಡಿಜಿಟಲ್ ಅಗ್ರಿಕಲ್ಚರ್, ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನಾ, ನ್ಯಾಚುರಲ್ ಫಾರ್ಮಿಂಗ್, ಮಾರ್ಕೆಟಿಂಗ್, ಹಾರ್ಟಿಕಲ್ಚರ್, ಇನ್ನೋವೇಷನ್ಸ್ ಇನ್ ದಿ ಫರ್ಟಿಲೈಸರ್ ಸಪ್ಲೈ, ಪಿಎಂ ಕಿಸಾನ್ ಸ್ಯಾಚುರೇಷನ್, ಇಂಟರ್ನ್ಯಾಷನಲ್ ಇಯರ್ ಆಫ್ ದಿ ಮಿಲೆಟ್ಸ್, ಅಗ್ರಿಕಲ್ಚರಲ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್, ಅಂಡ್ ದಿ ಅವೈಲಬಿಲಿಟಿ ಅಂಡ್ ಪ್ರೊವಿಷನ್ ಅಂಡ್ ಇನ್ನೋವೇಷನ್ಸ್ ಇನ್ ದಿ ನ್ಯೂ ಟೆಕ್ನಾಲಜೀಸ್ ಬೈ ದಿ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್. ದ ಮೋಸ್ಟ್ ಇಂಪಾರ್ಟೆಂಟ್ ಸೆಷನ್ ಆಫ್ಟರ್ ದೀಸ್ ಪ್ರೆಸೆಂಟೇಷನ್ಸ್ ಇಸ್ ದಿ ವ್ಯೂಸ್, ಫೀಡ್ಬ್ಯಾಕ್ ಅಂಡ್ ಸಜೆಷನ್ಸ್ ದಟ್ ವಿ ವಿಲ್ ಬಿ ಹಿಯರಿಂಗ್ ಫ್ರಮ್ ಅವರ್ ಆನರೇಬಲ್ ಮಿನಿಸ್ಟರ್ಸ್ ಆಫ್ ಸ್ಟೇಟ್ ಅಂಡ್ ಯೂನಿಯನ್ ಟೆರಿಟರೀಸ್. ವಿ ಲುಕ್ ಫಾರ್ವರ್ಡ್ ಟು ದೋಸ್ ಸಜೆಷನ್ಸ್ ಅಂಡ್ ವಿಲ್ ಬಿ ವೆರಿ ಹ್ಯಾಪಿ ಟು ಟೇಕ್ ಔಟ್ ಆಕ್ಷನೇಬಲ್ ಅಜೆಂಡಾಸ್ ಔಟ್ ಆಫ್ ದಟ್. ದ ಸೆಕೆಂಡ್ ಡೇ ಇಸ್ ಬೀಯಿಂಗ್ ಸ್ಪೆಂಟ್ ಆನ್ ದಿ ವ್ಯಾಲ್ಯೂಬಲ್ ಸಕ್ಸೆಸ್ ಸ್ಟೋರೀಸ್ ಫ್ರಮ್ ವೇರಿಯಸ್ ಸ್ಟೇಟ್ ಗವರ್ಮೆಂಟ್ಸ್, ವಿಡಿಯೋ ಸಕ್ಸೆಸ್ ಸ್ಟೋರೀಸ್ ದಟ್ ವಿಲ್ ಬಿ ಶೇರ್ಡ್ ಫ್ರಮ್ ಅಕ್ರಾಸ್ ಇಂಡಿಯಾ. ಅಂಡ್ ಅಟ್ ದಿ ಎಂಡ್ ಇನ್ ದಿ ರ್ಯಾಪ್ ಅಪ್ ಸೆಷನ್ ವಿ ವಿಲ್ ಸಿ ವಾಟ್ ಆಕ್ಷನ್ ಅಜೆಂಡಾಸ್ ಆರ್ ಇಂಪ್ಲಿಮೆಂಟೇಷನ್ ಅಜೆಂಡಾಸ್ ಇಮರ್ಜ್ ಫ್ರಮ್ ದಿ ಡಿಸ್ಕಷನ್ ಆಫ್ ದ ಟೂ ಡೇಸ್. ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಮಂತ್ರಾಲಯದ ರಸಗೊಬ್ಬರ ಕಾರ್ಯದರ್ಶಿ ಆರತಿ ಅಹುಜಾ ಮಾತನಾಡಿ, ಸಮಗ್ರ ರಸಗೊಬ್ಬರ ನಿರ್ವಹಣಾ ವ್ಯವಸ್ಥೆಯನ್ನು ಅನುಷ್ಠಾನ ಮಾಡಿದ ನಂತರ ರಾಜ್ಯಗಳಲ್ಲಿ ರಸಗೊಬ್ಬರದ ಕೊರತೆ ಕಂಡುಬಂದಿಲ್ಲ. ನ್ಯಾನೋ ಯೂರಿಯಾ ರಸಗೊಬ್ಬರ ಕ್ಷೇತ್ರದ ಪ್ರಮುಖ ಸಂಶೋಧನೆಯಾಗಿದೆ ಎಂದರು. ಕೃಷಿ ಸಂಶೋಧನೆ ಮತ್ತು ಶಿಕ್ಷಣ ಇಲಾಖೆಯ ಕಾರ್ಯದರ್ಶಿ ಡಾ ತ್ರಿಲೋಚನ್ ಮಹಾಪಾತ್ರ ಅವರು ಮಾತನಾಡಿ, 2014 ನಂತರ ಕೃಷಿ ಬೆಳೆಗಳಲ್ಲಿ ಈ ಹಿಂದೆ ಬಿಡುಗಡೆಯಾಗಿದ್ದ ತಳಿಗಳ 2 ತಳಿಗಳು ಬಿಡುಗಡೆಯಾಗಿವೆ. ಈ ತಳಿಗಳಲ್ಲಿ 80% ತಳಿಗಳು ಹವಾಮಾನ ಬದಲಾವಣೆ ನಿರೋಧಕ ತಳಿಗಳಾಗಿವೆ. ದ್ವಿದಳ ಧಾನ್ಯ ಉತ್ಪಾದನೆ 17 ಟನ್ನಿಂದ 27 ಟನ್ಗೆ ಹೆಚ್ಚಾಗಿದೆ. 80% ಹೊಸ ತಳಿಗಳು ರೈತರ ಜಮೀನಿಗೆ ಬಂದಿವೆ. ಬೀಜ ಬದಲಾವಣೆ ದರ 30% ಎಣ್ಣೆಕಾಳು ಉತ್ಪಾದನೆ ಹೆಚ್ಚಳದ ದಿಸೆಯಲ್ಲಿ ಕೆಲಸ ನಡೆಯುತ್ತಿದೆ. ಜೈವಿಕ ಅಭಿವರ್ಧಿತ ತಳಿಗಳಿಂದ ನ್ಯೂನಪೋಷಣೆ ಸಮಸ್ಯೆಗೆ ಪರಿಹಾರ ಸಿಗುತ್ತದೆ. ಪ್ರಧಾನಮಂತ್ರಿಯವರ ಕರೆಯಂತೆ ನೈಸರ್ಗಿಕ ಕೃಷಿ, ಜೈವಿಕ ಗೊಬ್ಬರ, ಜೈವಿಕ ಕೀಟನಾಶಕಗಳಿಗೆ ಒತ್ತು ನೀಡಲಾಗುತ್ತಿದೆ. ನೈಸರ್ಗಿಕ ಸಂಪನ್ಮೂಲ ರಕ್ಷಣೆಗೆ 64 ಸಮಗ್ರ ಕೃಷಿ ಪದ್ಧತಿ ಮಾದರಿಗಳು, 62 ಸಾವಯವ ಕೃಷಿ ಮಾದರಿಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಹವಾಮಾನ ಚತುರ ಗ್ರಾಮ ಮಾದರಿಗಳನ್ನು ಕೂಡ ಅಭಿವೃದ್ಧಿಪಡಿಸಲಾಗಿದೆ ಎಂದರು. ಕೇಂದ್ರ ಕೃಷಿ ಕಾರ್ಯದರ್ಶಿ ಮನೋಜ್ ಅಹುಜಾ ಅವರು ಮಾತನಾಡಿ, ಕೋವಿಡ್ ಸಮಯದಲ್ಲಿ ಕೃಷಿ ಕ್ಷೇತ್ರ ಉತ್ತಮ ಅಭಿವೃದ್ಧಿ ಸಾಧಿಸಿದೆ. 2020-21 ಸಾಲಿನಲ್ಲಿ ದಾಖಲೆಯ 314 ಟನ್ ಆಹಾರ ಧಾನ್ಯ ಉತ್ಪಾದನೆಯ ಅಂದಾಜು ಮಾಡಲಾಗಿದೆ. ಇದು ಸಾರ್ವಕಾಲಿಕ ದಾಖಲೆಯಾಗಿದೆ. ತೋಟಗಾರಿಕಾ ಉತ್ಪಾದನೆಯಲ್ಲಿ 333 ಟನ್ ಉತ್ಪಾದನೆಯಾಗಿದೆ. ದ್ವಿದಳ ಧಾನ್ಯ ಉತ್ಪಾದನೆಯಲ್ಲಿ 54% ಹೆಚ್ಚಳ ಸಾಧಿಸಲಾಗಿದೆ. ಖಾದ್ಯ ತೈಲ ಉತ್ಪಾದನೆಗೆ ಪ್ರೋತ್ಸಾಹ ಕೊಡುವ ದಿಸೆಯಲ್ಲಿ ಆಯಿಲ್ ಪಾಮ್ ಮಿಷನ್ ಅನ್ನು ಪ್ರಾರಂಭಿಸಲಾಗಿದೆ. ದೇಶದಲ್ಲಿ ತೋಟಗಾರಿಕಾ ಉತ್ಪನ್ನಗಳ ಗುಚ್ಛಗಳನ್ನು ಮಾಡಿ ರಫ್ತಿಗೆ ಉತ್ತೇಜನ ನೀಡಲಾಗುತ್ತಿದೆ. ತೋಟಗಾರಿಕಾ ಉತ್ಪನ್ನಗಳ ರಫ್ತು ಮೌಲ್ಯ $50 billion ಹೆಚ್ಚಾಗಿದೆ. ಧರ್ಮಶಾಲಾದಲ್ಲಿ ನಡೆದ ಮುಖ್ಯ ಕಾರ್ಯದರ್ಶಿಗಳ ಸಭೆಯಲ್ಲಿ ಪ್ರಧಾನಮಂತ್ರಿಯವರ ಕರೆಯಂತೆ ಆಹಾರ ಭದ್ರತೆ, ಪೌಷ್ಟಿಕ ಭದ್ರತೆ, ರಸಗೊಬ್ಬರದ ಸಮತೋಲನ ಬಳಕೆ, ರೈತರ ಆದಾಯ ಹೆಚ್ಚಳಕ್ಕೆ ಒತ್ತು ನೀಡಲಾಗುತ್ತಿದೆ ಎಂದರು. ಕೇಂದ್ರ ಆರೋಗ್ಯ ಕುಟುಂಬ ಕಲ್ಯಾಣ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಮಂತ್ರಿಗಳಾದ ಮನ್ಸುಖ್ ಮಾಂಡವೀಯ ಅವರು ಮಾತನಾಡಿ, ರಸಗೊಬ್ಬರ ಮತ್ತು ಕೃಷಿ ಕ್ಷೇತ್ರಗಳು ಅವಿನಾವಭಾವ ಸಂಬಂಧ ಹೊಂದಿವೆ. ಕೃಷಿ ಉತ್ಪಾದನೆ, ಆಹಾರ ಭದ್ರತೆ ಮತ್ತು ರಸಗೊಬ್ಬರಗಳ ಉತ್ಪಾದನೆಗಳು ಒಂದಕ್ಕೊಂದು ಸಂಬಂಧ ಹೊಂದಿವೆ. ಪ್ರಪಂಚದ ರಸಗೊಬ್ಬರದ ಅವಶ್ಯಕತೆಯಲ್ಲಿ ಭಾರತ ಸಿಂಹಪಾಲು ಹೊಂದಿದೆ. ಅದರಲ್ಲೂ ಯೂರಿಯಾ ಬಳಕೆ ಮತ್ತು ಆಮದು ಹೆಚ್ಚಾಗಿದೆ. ರಂಜಕ ಮತ್ತು ಪೊಟ್ಯಾಷ್ ಗೊಬ್ಬರಗಳನ್ನು ನಾವು ಆಮದು ಮಾಡಿಕೊಳ್ಳುತ್ತಿದ್ದೇವೆ. ರೈತರಿಗೆ ರಸಗೊಬ್ಬರ ಸಹಾಯಧನ ನೀಡಲು 2.5 lakh crore rupees ಸರ್ಕಾರ ಖರ್ಚು ಮಾಡುತ್ತಿದೆ. ಇಫ್ಕೋ ರಸಗೊಬ್ಬರ ಸಂಸ್ಥೆ ನ್ಯಾನೋ ಯೂರಿಯಾ ಅಭಿವೃದ್ಧಿಪಡಿಸಿದೆ. ಒಂದು ಬಾಟಲಿ ಈ ನ್ಯಾನೋ ಯೂರಿಯಾ 50 kg ಒಂದು ಚೀಲ ಯೂರಿಯಾ ಗೊಬ್ಬರಕ್ಕೆ ಸಮ. ಇದರ ಬೆಲೆ 240 rupees. ಸಮಗ್ರ ರಸಗೊಬ್ಬರ ನಿರ್ವಹಣೆ ವ್ಯವಸ್ಥೆ ಬಂದ ಮೇಲೆ ರಸಗೊಬ್ಬರ ವಿತರಣೆ ಸುಗಮವಾಗಿದೆ. POS ಯಂತ್ರಗಳ ಮೂಲಕ ರಸಗೊಬ್ಬರ ಮಾರಾಟ ಮಾಡುತ್ತಿರುವುದರಿಂದ ಮಾರಾಟದ ಲೆಕ್ಕ ಕೂಡ ಸಿಗುತ್ತಿದೆ. ಭಾರತವು ಹೆಚ್ಚು ಆಹಾರ ಉತ್ಪಾದನೆ ಮಾಡಿ ರಫ್ತು ಮಾಡುತ್ತಿರುವುದರಿಂದ ಜಗತ್ತಿನ ಆಹಾರ ಭದ್ರತೆಗೆ ಕೊಡುಗೆ ಕೊಡುತ್ತಿದೆ ಎಂದರು. ಫರ್ಟಿಲೈಸರ್

ದಿ ಅಪರ್ ಕ್ರಸ್ಟ್ ಆಫ್ ದ ಸಾಯಿಲ್ ಆಫ್ ದ ಲ್ಯಾಂಡ್ ಹ್ಯಾಸ್ ಟು ಬಿ ಟ್ರೀಟೆಡ್ ವೆರಿ ವೆರಿ ಕೇರ್ಫುಲಿ ಸೈಂಟಿಫಿಕ್ಲಿ. ದೇರ್ ಫೋರ್ ಸಾಯಿಲ್ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್. ಸೈಂಟಿಫಿಕ್ ಮೆಥಡ್ ಟು ಯುಟಿಲೈಸ್ ದಿ ಫರ್ಟಿಲೈಸರ್ಸ್ ಆ್ಯಂಡ್ ದಿ ನ್ಯೂಟ್ರಿಯಂಟ್ಸ್ ಟು ದಿ ಸಾಯಿಲ್ ಅಟ್ ದಿ ರೈಟ್ ಕ್ವಾಂಟಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಅವರ್ ಫಾರ್ಮರ್ ಚೀಫ್ ಮಿನಿಸ್ಟರ್ ಯಡಿಯೂರಪ್ಪಜಿ ಹ್ಯಾಡ್ ಮೇಡ್ ಅ ಪ್ರೋಗ್ರಾಮ್ ಕಾಲ್ಡ್ ಭೂಚೇತನ ವೇರ್ ದಿ ಡೆಫಿಷಿಯನ್ಸಿ ಇನ್ ದ ಸಾಯಿಲ್ ವಿಲ್ ಬಿ ರಿಕಗ್ನೈಸ್ಡ್ ಆ್ಯಂಡ್ ದಿ ದ್ಯಾಟ್ ಕ್ವಾಂಟಿಟಿ ಆಫ್ ಡೆಫಿಷಿಯನ್ಸಿ ವಿಲ್ ಬಿ ಫೆಡ್ ದ್ಯಾಟ್ ಇಯರ್ ಆ್ಯಂಡ್ ಇಟ್ ಹ್ಯಾಸ್ ಬಿನ್ ಅ ವೆರಿ ಬಿಗ್ ಸಕ್ಸಸ್. ಈವನ್ ಫಾರಿನ್ ಯೂನಿವರ್ಸಿಟೀಸ್ ಹ್ಯಾವ್ ರಿಕಗ್ನೈಸ್ಡ್ ಇಟ್. ದೇರ್ ಫೋರ್ ಮೈ ಗೌರ್ಮೆಂಟ್ ಹ್ಯಾಸ್ ಡಿಸೈಡೆಡ್ ಟು ರೀಇಂಟ್ರೊಡ್ಯೂಸ್ ದಿ ಭೂಚೇತನ ಕಾರ್ಯಕ್ರಮ ಇನ್ ಕರ್ನಾಟಕ. ವಿ ಹ್ಯಾವ್ ಗಿವನ್ ಲಾಟ್ ಆಫ್ ಇಂಪಾರ್ಟೆನ್ಸ್ ಫಾರ್ ಅವರ್ ಮಿಲ್ಕ್ ಪ್ರೊಡಕ್ಷನ್ ಆನಿಮಲ್ ಹಸ್ಬೆಂಡ್ರಿ ಆಕ್ಟಿವಿಟಿ ಆ್ಯಂಡ್ ನೌ ಫಾರ್ ದ ಫಸ್ಟ್ ಟೈಮ್ ಇನ್ ದ ಕಂಟ್ರಿ ಯು ಆರ್ ಗೋಯಿಂಗ್ ಟು ಸ್ಟಾರ್ಟ್ ಅ ಬ್ಯಾಂಕ್ ಎಕ್ಸ್ಕ್ಲೂಸಿವ್ಲಿ ಫಾರ್ ದಿ ಮಿಲ್ಕ್ ಫಾರ್ಮರ್ಸ್ ಬಿಕಾಸ್ ಹ್ಯೂಜ್ ಆಕ್ಟಿವಿಟಿ ಮೋರ್ ದ್ಯಾನ್ 23,000 crores ಆಕ್ಟಿವಿಟಿ ಈಸ್ ಡನ್ ಬೈ ದಿ ಮಿಲ್ಕ್ ಫಾರ್ಮರ್ಸ್ ಥ್ರೂ ಡಿಫ್ರೆಂಟ್ ಮಿಲ್ಕ್ ಯೂನಿಯನ್ಸ್ ಕೋಆಪರೇಟಿವ್ ಮಿಲ್ಕ್ ಯೂನಿಯನ್ಸ್. ಐ ವಾಂಟ್ ಆಲ್ ದಟ್ ಆಕ್ಟಿವಿಟಿ ಬಿ ಥ್ರೂ ಅ ಕಾಮನ್ ಬ್ಯಾಂಕ್ ಬೈ ದ ಫಾರ್ಮರ್ ಫಾರ್ ದ ಫಾರ್ಮರ್ ಬ್ಯಾಂಕ್ ಆ್ಯಂಡ್ ಇಟ್ ಕ್ಯಾನ್ ಈಲ್ಡ್ ಅ ವೆರಿ ಗುಡ್ ರಿಸಲ್ಟ್ ಆ್ಯಂಡ್ ಇಟ್ ಕ್ಯಾನ್ ರಿಯಲಿ ಎನ್ಹ್ಯಾನ್ಸ್ ದ ಕ್ರೆಡಿಟ್ ಸಿಸ್ಟಮ್ ಆಫ್ ದಿ ಫಾರ್ಮರ್ ಅಟ್ ದಿ ಲೋ ರೇಟ್ ಆಫ್ ಇಂಟ್ರೆಸ್ಟ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಅ ಫಾರ್ಮರ್ಸ್ ಕ್ಷೀರ ಬ್ಯಾಂಕ್ ವೆರಿ ಸೂನ್ ಇನ್ ದಿಸ್ ಸ್ಟೇಟ್. ಆಸ್ ವೆಲ್ ಆಸ್ ವಿ ಆರ್ ಗಿವಿಂಗ್ ರೈತ ವಿದ್ಯಾನಿಧಿ ಫಾರ್ ದ ಚಿಲ್ಡ್ರನ್ ಆಫ್ ದ ಫಾರ್ಮರ್. ದೇ ಹ್ಯಾವ್ ಟು ಕಮ್ ಔಟ್ ಆ್ಯಂಡ್ ಹ್ಯಾವ್ ಡಿಫ್ರೆಂಟ್ ಪ್ರೊಫೆಷನ್ಸ್ ಬಿಕಾಸ್ ದ ಲ್ಯಾಂಡ್ ಇಸ್ ಸೇಮ್. ಲ್ಯಾಂಡ್ ಕಾಂಟ್ ಬಿ ಇನ್ಕ್ರೀಸ್ ಬಟ್ ದ ಡಿಪೆಂಡೆಂಟ್ ಆನ್ ದ ಲ್ಯಾಂಡ್ಸ್ ಆರ್ ಇನ್ಕ್ರೀಸಿಂಗ್. ದೇರ್ ಫೋರ್ ಟು ಸೇವ್ ದಿ ಸಿಚುವೇಶನ್ ದಿ ಫಾರ್ಮರ್ ಚಿಲ್ಡ್ರನ್ ಹ್ಯಾಸ್ ಟು ಹ್ಯಾವ್ ಅ ಬೆಟರ್ ಎಜುಕೇಷನ್. ದೇ ಶುಡ್ ಬಿ ಇನ್ ಡಿಫ್ರೆಂಟ್ ವಾಕ್ಸ್ ಆಫ್ ಲೈಫ್. ಹೆನ್ಸ್ ವಿ ಆರ್ ಗಿವಿಂಗ್ ಅ ಸ್ಕಾಲರ್ಶಿಪ್ ಫಾರ್ ಆಲ್ ಅಗ್ರಿಕಲ್ಚರ್ ಫಾರ್ಮರ್ಸ್ ಚಿಲ್ಡ್ರನ್ ಆ್ಯಂಡ್ ಅಫ್ಕೋರ್ಸ್ ವಿ ಆರ್ ಟಾಪಿಂಗ್ ಅಪ್ ಆಫ್ ಲಾಟ್ ಆಫ್ ಸಬ್ಸಿಡೀಸ್. ಕಿಸಾನ್ ಸನ್ಮಾನ್ ಯೋಜನೆ ಅಲಾಂಗ್ ವಿತ್ 6,000 ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾಸ್ ನರೇಂದ್ರ ಮೋದಿ ಸ್ಕೀಮ್ ವಿ ಆರ್ ಗಿವಿಂಗ್ ಅಡಿಷನಲ್ 4,000 rupees ಪರ್ ಫಾರ್ಮರ್. ಆಸ್ ವೆಲ್ ಆಸ್ ವಿ ಆರ್ ಆ್ಯಡಿಂಗ್ 15% ಸಬ್ಸಿಡಿ ಟು 35% ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾಸ್ ಇನ್ PMFME ಸ್ಕೀಮ್. ಜ್ಯೋತಿ ಬೆಳಗಿ ಸಮ್ಮೇಳನ ಉದ್ಘಾಟಿಸಿ ರೈತರ ಉತ್ಪಾದಕ ಸಂಸ್ಥೆಗಳಿಗೆ ಅನುದಾನ ಬಿಡುಗಡೆ ಮಾಡಿ, ವೇದಿಕೆಗಳ ವೇದಿಕೆ ಇನ್ಯಾಮ್ ಉದ್ಘಾಟಿಸಿ ಕರ್ನಾಟಕ ಮುಖ್ಯ ಕೃಷಿ ಯೋಜನೆಗಳ ಕೈಪಿಡಿ ಬಿಡುಗಡೆ ಮಾಡಿದವರು ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ಮಂತ್ರಿಗಳಾದ ನರೇಂದ್ರ ಸಿಂಗ್ ತೋಮರ್ ಅವರು. ಅವರು ಮಾತನಾಡಿ, ಕೃಷಿ ಕ್ಷೇತ್ರ ಸವಾಲುಗಳಿಂದ ಕೂಡಿದೆ. ಈ ಸವಾಲುಗಳಿಗೆ ಪರಿಹಾರ ಕಂಡುಕೊಳ್ಳಲು ಮತ್ತು ನೀತಿ ನಿರೂಪಣೆ ಮಾಡಲು ಕೇಂದ್ರ ಸರ್ಕಾರ ಪ್ರಯತ್ನಿಸುತ್ತಿದೆ. ಇವುಗಳ ಅನುಷ್ಠಾನ ನಮ್ಮ ಎಲ್ಲರ ಜವಾಬ್ದಾರಿಯಾಗಿದೆ. ವೈವಿಧ್ಯತೆ ನಮ್ಮ ಬಲ. ಭೌಗೋಳಿಕ, ಭಾಷೆ, ಪರಿಸರ ವೈವಿಧ್ಯತೆ ನಮ್ಮ ವೈಶಿಷ್ಟ್ಯವಾಗಿದೆ. ಇದನ್ನು ನಮ್ಮ ದೇಶದ ಅಭಿವೃದ್ಧಿಗೆ ಬಳಸಿಕೊಳ್ಳಬೇಕು. ಕೃಷಿ ಸಂವೇದನಾಶೀಲ ಕ್ಷೇತ್ರವಾಗಿದೆ. ಇದನ್ನು ನಾವೆಲ್ಲರೂ ಕೂಡಿ ಜವಾಬ್ದಾರಿಯಿಂದ ನಿರ್ವಹಿಸಬೇಕಾಗಿದೆ. ಪ್ರಯೋಗಾಲಯದಿಂದ ಜಮೀನಿಗೆ ತಂತ್ರಜ್ಞಾನ ವರ್ಗಾವಣೆಯಂತೆ ವಿಷಯಗಳು ಜಮೀನಿನಿಂದ ಪ್ರಯೋಗಾಲಯಕ್ಕೆ ವರ್ಗಾವಣೆಯಾಗಿ ವಿಜ್ಞಾನಿಗಳಿಗೆ ರೈತರ ತಂತ್ರಜ್ಞಾನಗಳು ಮತ್ತು ಸಮಸ್ಯೆಗಳು ಮನವರಿಕೆಯಾಗಬೇಕಿದೆ. ಈ ಪರಸ್ಪರ ಅವಲಂಬನೆ ಅನಿವಾರ್ಯ. ಇಫ್ಕೋದ ನ್ಯಾನೋ ಯೂರಿಯಾ ಒಂದು ಶ್ಲಾಘನೀಯ ತಂತ್ರಜ್ಞಾನ. ಡಿಜಿಟಲ್ ತಂತ್ರಜ್ಞಾನದಿಂದ ಆಂಧ್ರಪ್ರದೇಶ ರಾಜ್ಯದ ಎಲ್ಲ ರೈತರಿಗೆ ಬೆಳೆ ವಿಮೆ ಸೌಲಭ್ಯ ವಿಸ್ತರಿಸಿರುವುದು ಶ್ಲಾಘನೀಯ. ಇನ್ಯಾಮ್ ವೇದಿಕೆ ಮೂಲಕ 1,000 ಕೃಷಿ ಮಂಡಿಗಳನ್ನು ಜೋಡಿಸುವ ಪ್ರಯತ್ನ ಮಾಡಲಾಗಿದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ಎಲ್ಲ ಅರ್ಹ ರೈತರನ್ನು ತರುವ ಗುರಿ ಹಾಕಿಕೊಳ್ಳಲಾಗಿದೆ. 1,00,000 crore ಕೃಷಿ ಮೂಲಸೌಕರ್ಯ ನಿಧಿಯನ್ನು ರಾಜ್ಯಗಳು ಬಳಸಿಕೊಳ್ಳಬೇಕಿದೆ. ಇದರಲ್ಲಿ ಕೃಷಿ, ಮೀನುಗಾರಿಕೆ, ಜೇನು ಕೃಷಿ, ತೋಟಗಾರಿಕೆ, ಪಶುಪಾಲನೆ ಸೇರಿವೆ ಎಂದರು. 2023 ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷ ಎಂದು ಆಚರಿಸಲಾಗುತ್ತಿದೆ. 72 ದೇಶಗಳು ಇದರಲ್ಲಿ ಪಾಲ್ಗೊಳ್ಳುತ್ತಿವೆ. ನೈಸರ್ಗಿಕ ಕೃಷಿಗೆ ಮಣ್ಣು ಆರೋಗ್ಯ ಕಾಪಾಡಿಕೊಳ್ಳಲು ಒತ್ತು ನೀಡಬೇಕು. ಇದರಿಂದ ರೈತರ ಖರ್ಚು ಕಡಿಮೆಯಾಗುತ್ತದೆ ಎಂದರು. ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ನ ವ್ಯಾಪ್ತಿಯಲ್ಲಿ 800-850 ಸಂಸ್ಥೆಗಳು ಬರುತ್ತವೆ. 700 ಕೃಷಿ ವಿಜ್ಞಾನ ಕೇಂದ್ರಗಳು, 74 ಕೃಷಿ ವಿಶ್ವವಿದ್ಯಾಲಯಗಳು, 3 ಕೇಂದ್ರೀಯ ಕೃಷಿ ವಿಶ್ವವಿದ್ಯಾಲಯಗಳು, 100 ಸಂಶೋಧನಾ ಸಂಸ್ಥೆಗಳು ಬರುತ್ತವೆ. ಇವು ಕೃಷಿ ತಂತ್ರಜ್ಞಾನ ಅಭಿವೃದ್ಧಿ, ಕೃಷಿ ತಂತ್ರಜ್ಞಾನ ವರ್ಗಾವಣೆ ಮತ್ತು ಕೃಷಿ ಶಿಕ್ಷಣದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿವೆ ಎಂದರು. ಕೃಷಿಕ ಕ್ಷೇತ್ರ ಬಹುತ್ ಹಿ ಸಂವೇದನಶೀಲ ಕ್ಷೇತ್ರ ಹೇ ಆರ್ ಕೃಷಿಕ ಕ್ಷೇತ್ರ ಕರೋಡೋ ಕಿಸಾನೋ ಸೆ ಆರ್ ವಿಶೇಷ ರೂಪ ಸೆ ಗರೀಬ್ ಕಿಸಾನೋ ಸೆ ಜೋಡಾ ಹುವಾ ಹೇ. ಇಸ್ಲೇ ಹಮ್ ಸಬ್ಕೆ ಜಿಮ್ಮೇವಾರಿ ಹೇ ಕಿ ಹಮ್ ಸಬ್ ಜಗ ಅಪ್ನೆ ದಾಯಿತ್ವೋ ಕಾ ನಿರ್ವಹನ್ ತೋ ಕರೇ ಲೇಕಿನ್ ಗಾಂವ್ ಮೇ ಬೈಠಾ ಹುವಾ ಏಕ್ ಛೋಟಾ ಕಿಸಾನ್ ಉಸ್ಕೆ ಜೀವನ ಸ್ತರ್ ಮೇ

DGFT के साथ बैठ सकते हैं क्या, एम्बेसी के साथ बैठ सकते हैं क्या, ऐसे सोचने का तो मन करना ही चाहिए, क्योंकि हम बहुत सारे राज्य में जिला में सोच रहे हैं, हमारे वेयर हाउस का गैप है 1,00,000 करोड़ का, अभी गैप है, इसका हम कैसे पूरा करेंगे, इसके लिए फंड रखे हैं, एग्रीकल्चर इंफ्रास्ट्रक्चर का फंड का मदद ले सकते हैं, आरकेवीएस स्कीम में हम वेयर हाउस कोल्ड स्टोरेज बना सकते हैं, डिस्ट्रिक्ट एग्रीकल्चर प्लान बनाने के बाद आरकेवीएस स्कीम का यूज होते हैं, वो स्टेट में रहते हैं, स्टेट का चीफ सेक्रेटरी का नेतृत्व में एक कमिटी है, वो सेंट्रल गवर्नमेंट को भेजते है। ಇದೇ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ, ಅಂತಾರಾಷ್ಟ್ರೀಯ ಸಿರಿಧಾನ್ಯ ವರ್ಷ, ನ್ಯಾನೋ ಯೂರಿಯಾ, ನೈಸರ್ಗಿಕ ಕೃಷಿ, ರೈತರ ಉತ್ಪಾದಕ ಸಂಸ್ಥೆಗಳು, ತೋಟಗಾರಿಕೆ ಅಭಿವೃದ್ಧಿ, ಡಿಜಿಟಲ್ ಕೃಷಿ, ಕೃಷಿ ಮೂಲಸೌಕರ್ಯ ನಿಧಿ, ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತಿನ ಯಶೋಗಾಥೆಗಳನ್ನು ಕುರಿತ ವಿಡಿಯೋ ಪ್ರದರ್ಶನ ಮಾಡಲಾಯಿತು. ವಿವಿಧ ರಾಜ್ಯಗಳು ವಿವಿಧ ಯೋಜನೆಯಲ್ಲಿ ಸಾಧಿಸಿರುವ ಅಭಿವೃದ್ಧಿ ಕುರಿತು ರಾಜ್ಯಗಳ ಅಧಿಕಾರಿಗಳು ವಿಷಯ ಮಂಡನೆ ಮಾಡಿದರು. ಕೇಂದ್ರ ರಾಸಾಯನಿಕ ರಸಗೊಬ್ಬರ ಮತ್ತು ನವೀಕರಿಸಬಹುದಾದ ಇಂಧನ ರಾಜ್ಯ ಮಂತ್ರಿಗಳಾದ ಭಗವಂತ್ ಖೂಬಾ ಅವರು ಸಮಾರೋಪ ಭಾಷಣ ಮಾಡಿ ಕೇಂದ್ರ ಸರ್ಕಾರ ರೈತರ ಆದಾಯವನ್ನು ಎರಡು ಪಟ್ಟು ಮಾಡಲು ಶ್ರಮಿಸುತ್ತಿದೆ ಎಂದರು. ಮಾನ್ಯ ಪ್ರಧಾನ ಮಂತ್ರಿ ನರೇಂದ್ರ ಭಾಯ್ ಮೋದಿಜಿ ಕಾ ನೇತೃತ್ವ ಸರ್ಕಾರ ಭಾರತ ಕಾ ಕಿಸಾನೋ ಕಾ ಆಯ್ ದುಗ್ನೆ ಕರ್ನೆ ಕೆ ಲಿಯೆ ಬಹುತ್ ಸಾರೆ ಯೋಜನಾ ಕಾ ರಚನಾ ಕರ್ನಾ ಔರ್ ಉನ್ ಯೋಜನಾ ಕೋ ಕಿಸಾನೋ ಕಾ ಖೇತ ತಕ್ ಪಹುಂಚನಾ ಯೆ ಬಹುತ್ ಬಡಿ ಮಹತ್ವಪೂರ್ಣ ಜಿಮ್ಮೇದಾರಿ ಸರ್ಕಾರ ಕಿ ಬಿ ಹೈ, ಅಧಿಕಾರಿ ಗಣ ಕಿ ಬಿ ಹೈ, ಕಿಸಾನ್ ಕಿ ಬಿ ಹೈ. ತೋ ಇಸ್ ದಿಶಾ ಮೇ ಕೃಷಿ ಮಂತ್ರಿ ಭಾರತ ಸರ್ಕಾರ ತೋಮರ್ ಜಿ ನೆ ಅಪ್ನಾ ಪೂರಾ ಲಕ್ಷ್ಯ ಕಿಸಾನೋ ಕಾ ಇಸ್ ಸರ್ಕಾರ ಕಿ ಯೋಜನಾ ಕೋ ಕಿಸಾನೋ ಕಾ ಖೇತ ತಕ್ ಕೈಸೆ ಲೇಕೆ ಜಾಯೆ ಔರ್ ಉಸ್ ಮೇ ಯಶಸ್ವಿ ಪಾಯೆ ಇಸಿ ಕೆ ಲಿಯೆ ದೊ ದಿನ ಕಾ ಮಹತ್ವಪೂರ್ಣ ಸಭಿ ರಾಜ್ಯೋ ಕಾ ಮಂತ್ರಿಗಣೋ ಕೆ ಸಾಥ್ ಚರ್ಚಾ ಹೋ ಔರ್ ಇಸ್ ಚರ್ಚಾ ಕೆ ದೌರಾನ್ ಜಿಸ್ ಸಮಸ್ಯೋ ಕೋ ಲೇಕರ್ ಕೆ ಸಮಾಧಾನ ಭಿ ಪಾಯೆ ಸಮಾಧಾನ ಸೆ ಔರ್ ಜೋ ಭಿ ಅಡಚಣಿಯಾ ಹೋಂಗೆ ತೋ ಉಸ್ಕೋ ಭಾರತ ಸರ್ಕಾರ ಸ್ವೀಕಾರ ಕರ್ಕೆ ಉಸ್ಕೋ ಸುಲ್ಜಾನೆ ಕಾ ಪ್ರಯಾಸ ಭಿ ಕರೆ ಇಸ್ ಕಾರ್ಯಕ್ರಮ ಮೇ ಕೃಷಿ ಮಂತ್ರಾಲಯ ಬಹುತ್ ಹಿ ಸುಚಾರು ರೂಪ ಸೆ ಕಾರ್ಯಕ್ರಮ ನೆ ರಚನಾ ಕಿಯಾ ಹೈ 12 ವಿಷಯೋ ಕೋ ಲೇಕರ್ ಕೆ ವಿಷಯ ಪ್ರಸ್ತುತಿ ಔರ್ ವಿಡಿಯೋ ಪ್ರಸ್ತುತಿ ಕೆ ಸಾಥ್ ಬಹಸ್ ಕಾ ಭಿ ಮೌಕಾ ದೇ ಕರ್ಕೆ ಬಹುತ್ ಹಿ ಅರ್ಥಪೂರ್ಣ ತರೀಕೆ ಸೆ 2 ದಿವಸೀಯ ಸಮ್ಮೇಲನ ಕಾ ಸಮಾಪನ ಹೋ ರಹಾ ಹೈ ಡಿಜಿಟಲ್ ಕೃಷಿ ಪರ್ ಪ್ರಸ್ತುತಿ PMFY ಕಾ ಪ್ರಸ್ತುತಿ ಪ್ರಾಕೃತಿಕ ಖೇತಿ ಪರ್ ಪ್ರಸ್ತುತಿ FPO ಇನಾಮ್ ಕೆ ವಿಷಯ ಪರ್ ಪ್ರಸ್ತುತಿ ಬಾಗವಾನಿ ಪರ್ ಪ್ರಸ್ತುತಿ ನಯ ಯುಗ ಕೆ ಉರ್ವರಕ ಮೇ ನವಾಚಾರ ಪರ್ ಪ್ರಸ್ತುತಿ PM ಕಿಸಾನ್ ಸ್ಯಾಚುರೇಷನ್ ಪರ್ ಪ್ರಸ್ತುತಿ ಅಂತಾರಾಷ್ಟ್ರೀಯ ಮಿಲೆಟ್ ವರ್ಷ ಪರ್ ಪ್ರಸ್ತುತಿ ಕೃಷಿ ಅವಸಂಚಾರನ್ ಕೋಶ ಪರ್ ಪ್ರಸ್ತುತಿ ICR ಕೆ ನ್ಯೂ ಟೆಕ್ನಾಲಜಿ ಪರ್ ಪ್ರಸ್ತುತಿ ಕರ್ಕೆ ಇಸ್ 2 ದಿವಸೀಯ ಸಮ್ಮೇಲನ ಬಹುತ್ ಸಾರೋ ಕಾ ಪ್ರಯಾಸ ಕೆ ಕಾರಣ ಬಹುತಿ ಸುಂದರ ತರೀಕೆ ಸೆ ಸಮ್ಮೇಲನ ಹುವಾಯ್. ಸಮ್ಮೇಳನದಲ್ಲಿ ಕೇಂದ್ರ ಕೃಷಿ ಮತ್ತು ರೈತರ ಕಲ್ಯಾಣ ರಾಜ್ಯ ಮಂತ್ರಿಗಳಾದ ಕೈಲಾಶ್ ಚೌಧರಿ, ಕರ್ನಾಟಕದ ಕೃಷಿ ಮಂತ್ರಿಗಳಾದ BC ಪಾಟೀಲ್, ಕರ್ನಾಟಕದ ತೋಟಗಾರಿಕಾ ಮಂತ್ರಿಗಳಾದ ಮುನಿರತ್ನ ಹಾಗೂ ವಿವಿಧ ರಾಜ್ಯಗಳಿಂದ ಆಗಮಿಸಿದ್ದ ಕೃಷಿ ಮತ್ತು ತೋಟಗಾರಿಕಾ ಮಂತ್ರಿಗಳು ಅಧಿಕಾರಿಗಳು ಭಾಗವಹಿಸಿದ್ದರು. ರಾಷ್ಟ್ರಗೀತೆಯೊಂದಿಗೆ ಸಮ್ಮೇಳನ ಮುಕ್ತಾಯವಾಯಿತು. ಬೆಂಗಳೂರಿನಲ್ಲಿ ಇತ್ತೀಚೆಗೆ ಜರುಗಿದ ರಾಜ್ಯಗಳ ಕೃಷಿ ಮತ್ತು ತೋಟಗಾರಿಕಾ ಮಂತ್ರಿಗಳ ರಾಷ್ಟ್ರೀಯ ಸಮ್ಮೇಳನ ಕುರಿತ ಬಾನುಲಿ ವರದಿಯನ್ನ ಕೇಳಿದಿರಿ. ಪ್ರಸ್ತುತಿ PM ಜಗದೀಶ್, ತಾಂತ್ರಿಕ ಸಹಕಾರ ಆಶುತೋಷ್ ಝಾ ಮತ್ತು ರವಿಚಂದ್ರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ರೈತ ಮಿತ್ರರೇ, ಇದೀಗ ಕೇಳಿ ರೈತರಿಗೆ ಸಲಹೆಯನ್ನ. ಚೆಂಡು ಹೂ ಒಂದು ಜನಪ್ರಿಯ ವಾಣಿಜ್ಯ ಪುಷ್ಪ. ಇದನ್ನು ಬಿಡಿ ಹೂ ಹಾಗೂ ಬಣ್ಣ ತಯಾರಿಕೆಯಲ್ಲಿ, ತೋಟದ ಅಲಂಕಾರಕ್ಕಾಗಿ ಮತ್ತು ಔಷಧೀಯ ಉದ್ದೇಶಗಳಿಗಾಗಿ ಬಳಸ್ತಾರೆ. ಇದನ್ನು ಹಲವಾರು ತರಹದ ಚೆನ್ನಾಗಿ ನೀರು ಬಸಿದು ಹೋಗುವಂಥ ಮಣ್ಣುಗಳಲ್ಲಿ ಬೆಳೆಯಬಹುದಾದರೂ ಕೂಡ 5.6-6.5 ರಸಸಾರ ಇರುವಂಥ ಮರಳು ಮಿಶ್ರಿತ ಗೋಡು ಮಣ್ಣು ಅತಿ ಉತ್ತಮ. ಚೆಂಡು ಹೂವನ್ನು ವರ್ಷವಿಡೀ ಬೆಳೆಯಬಹುದು, ಆದರೆ ಮಳೆಗಾಲದ ಬೆಳೆಯಿಂದ ಅತ್ಯಧಿಕ ಇಳುವರಿಯನ್ನು ನಿರೀಕ್ಷಿಸಬಹುದು. ಚೆಂಡುವಿನಲ್ಲಿ ಅನೇಕ ತಳಿಗಳಿವೆ. ಆಫ್ರಿಕನ್ ಹಳದಿ, ಜೈಂಟ್ ಡಬಲ್ ಮತ್ತು ಆರೆಂಜ್. ಇದರ ಸಸ್ಯಾಭಿವೃದ್ಧಿಯನ್ನು ಬೀಜದಿಂದ ಮಾಡಬಹುದು. ಪ್ರತಿ ಹೆಕ್ಟೇರ್ಗೆ 200 ಗ್ರಾಂನಷ್ಟು ಬೀಜ ಬೇಕಾಗುತ್ತೆ. 20 ಟನ್ನಷ್ಟು ಸಾವಯವ ಗೊಬ್ಬರ ಒದಗಿಸಬೇಕಾಗುತ್ತೆ. ರಾಸಾಯನಿಕ ಗೊಬ್ಬರದಲ್ಲಿ

ಮಲಿನವಾಗಿಯ ಭೂಮಿಯ ಪರಿಸರ ಶುದ್ಧಿಯ ನಾವು ಮಾಡೋಣ ಮಲಿನವಾ